ಶರಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 6:51. ಜನಪದ ಗೀತೆಗಳ ಕಾರ್ಯಕ್ರಮ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯ ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ಅಳವಡಿಕೆಯಿಂದ ಆದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭದ ಕುರಿತಾಗಿ ಈ ಮೂರು ವಿಭಾಗದಲ್ಲಿ ವಿಡಿಯೋ ಮಾಡಿ ಕಳಿಸಿ ಕ್ರಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವಾಗಿ 11,000 ಮತ್ತು 3,000 ರೂಪಾಯಿಗಳ ಬಹುಮಾನವನ್ನು ಪಡೆಯಬಹುದು. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು ಜುಲೈ 8 ತಾರೀಖಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ ಈ ರೀತಿ ಇದೆ: https://innovative.mygov.in/. ಈ ಒಂದು ಸ್ಪರ್ಧೆಯಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆಯುವಂತೆ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ಕೊರಡಕೆರೆ ಗ್ರಾಮದ ಯಮುನಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು. ಹ್ಯಾಂಗ ಕಳಿಯಲಿ ಬಾಳನ್ನ ಶಿವ ವೈದ ಮುತ್ತೈದಿತನ, ಹ್ಯಾಂಗ ಕಳೆಯಲವ ಬಾಳನ್ನ ಶಿವ ವೈದ ಮುತ್ತೈದಿತನ, ಹ್ಯಾಂಗ ಕಳಿಯಲಿ ಬಾಳನ್ನ ಶಿವ ವೈದ ಮುತ್ತೈದಿತನ, ಹ್ಯಾಂಗ ಕಳೆಯಲವ ಬಾಳನ್ನ ಶಿವ ವೈದ್ಯನ, ಹ್ಯಾಂಗ ಕಳಿಯಲಿ ಬಾಳನ್ನ ಶಿವ ವೈದ ಮುತ್ತೈದಿತನ, ಹೆಂಗ ಕಳೆಯಲವ ಬಾಳನ್ನ ಶಿವ ವೈದ ಮುತ್ತೈದಿತನ, ಅಣೆಯಲ್ಲಿ ಬರೆದನು ಒಂಟಿತನ, ಅಣೆಯಲ್ಲಿ ಬರೆದನು ಒಂಟಿತನ, ಯಾಕ ಹುಟ್ಟಿತನು ಶಿವನನ್ನ, ಹೆಂಗ ಕಳೆಯಲಿ ಬಾಳನ್ನ ಶಿವ ವೈದ ಮುತ್ತೈದಿತನ, ಹೆಂಗ ಕಳೆಯಲವ ಬಾಳನ್ನ ಬದುಕು ಕಣ್ಣೀರು ಆಯ್ತು, ಅಣೆಯಲ್ಲಿ ಕುಂಕುಮ ಅಳಿಕೋಯ್ತು, ನನ್ನ ಬದುಕು ಕಣ್ಣೀರು ಆಯ್ತು, ಅಣೆಯಲ್ಲಿ ಕುಂಕುಮ ಅಳಿಕೋಯ್ತು, ನನ್ನ ಬದುಕು ಕಣ್ಣೀರು ಆಯ್ತು, ಅಣೆಯಲ್ಲಿ ಕುಂಕುಮ ಅಳಿಕೋಯ್ತು, ನನ್ನ ಬದುಕು ಕಣ್ಣೀರು ಆಯ್ತು, ಅಣೆಯಲ್ಲಿ ಕುಂಕುಮ ಅಳಿಕೋಯ್ತು, ಹೊರಳಿನ ವೈದ ಮುತ್ತೈದಿತನ, ಹೆಂಗ ಬಾಳನ್ನ ಶಿವ ವೈದ ಮುತ್ತೈದಿತನ, ಹಣಕ ಕಳೆಯಲವ ಬಾಳನ್ನ ಶಿವ ವೈದ ಮುತ್ತೈದಿತನ, ಅಣೆಯಲ್ಲಿ ಬರದನು ಒಂಟಿತನ, ಅಣೆಯಲ್ಲಿ ಬರದನು ಒಂಟಿತನ, ಯಾಕ ಹುಟ್ಟಿತನು ಶಿವನನ್ನ, ಹೆಂಗ ಕಳೆಯಲವ ಬಾಳನ್ನ ಕಾಯುತ್ತ ಕುಂದ್ರಲ್ಲಿನ, ಯಾರಲ್ಲಿ ಪ್ರೀತಿ ಕೇಳಲಿನ, ಯಾರನ್ನು ಕಾಯುತ್ತ ಕುಂದ್ರಲಿನ, ಯಾರನ್ನು ಕೇಳಲಿನ, ಯಾರನ್ನು ಕಾಯುತ್ತ ಕುಂದ್ರ ಕಳೆಯಲವ ಶಿವನನ್ನ ಶಿವ ವೈದ ಮೊತ್ತೈರತನ ಉಸುಲಿ ಬಂದಾನ ಅವನ ಬೈಸಿ ಬಂದೈತಿ ಮಾನ ಕಾವಸಲಿ ಬಂದಾನ ಅವನ ಬೈಸಿ ಬಂದಾನ ದಿನಕ ಉಸುಲಿ ಬಂದಾನ ಅವನ ಬೈಸಿ ಬಂದೈತಿ ಮಾನ ಕಾವಸಲಿ ಬಂದಾನ ಅವನ ಬೈಸಿ ಬಂದಾನ ಶಿವನೇ ನಿನಗೆ ಇಲ್ಲವೇ ಕರುಣ ಅಣಿಯಲ್ಲಿ ಬರದನ ಒಂಟಿತನ ಅಣಿಯಲ್ಲಿ ಬರದನ ಒಂಟಿತನ ಯಾಗ ಹುಟ್ಟಿಸನ ಶಿವನನ್ನ ಇದುವರೆಗೆ ಜನಪದ ಗೀತೆಗಳಲ್ಲಿ ಕುಷ್ಟಗಿ ತಾಲೂಕಿನ ಕೊರಡಕೆರೆ ಗ್ರಾಮದ ಯಮುನಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದಿರಿ. ಜನಪದ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ ಆಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಈಗ ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಭಾರತ ಅಮೃತ ಸ್ವಾತಂತ್ರ್ಯ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಯುವ ಪ್ರತಿಭಾನ್ವೇಷಣೆಗಾಗಿ ಆಕಾಶವಾಣಿಯ ವಿಶೇಷ ವೇದಿಕೆ ಏರ್ ನೆಕ್ಸ್ಟ್. ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತೆ. 2047 ಹೇಗಿರಬೇಕು ನನ್ನ ದೇಶ. ವಿಜಯಪುರದ ಕಾಲೇಜು ವಿದ್ಯಾರ್ಥಿಗಳ ಕನಸುಗಳಿಗೆ ಅವರದೇ ಮಾತುಗಳ ಮುದ್ರೆ. ಈ ವೇದಿಕೆ ಮೇಲೆ ಕನಸುಗಳನ್ನ ಬಿಚ್ಚಿಡುತ್ತಿದ್ದಾರೆ ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರಾದ ಸುಪ್ರಿಯಾ ಪಾಟೀಲ್, ಸಾವಿತ್ರಿ ಪಡಸಾಲೆ, ಸುಷ್ಮಾ ಸವಸುದ್ದಿ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಲಕ್ಷ್ಮೀ ನರೇಂದ್ರ ಕಲಾಲ್, ಮೇಘಾ ಹಳಕಟ್ಟಿ, ಬಿಡಿಇ ಮಹಿಳಾ ಪದವಿ ಮಹಾವಿದ್ಯಾಲಯದ ಲಕ್ಷ್ಮೀ ಸಂದೀಮನಿ, ಅಶ್ವಿನಿ ರಾಠೋಡ್, ಶ್ರೀಮತಿ ಕುಮುದ್ ಬೆನ್ ದರ್ಬಾರ್ ಕಾಲೇಜಿನ ರೋಹಿತ್ ಚೌಧರಿ ಹಾಗೂ ಸೌಂದರ್ಯ ಎಂ ಹೆಬ್ಬಳ್ಳಿ.

ಹೌದು, ಈಗಿನ ಕಾಲದಲ್ಲಿ ಸಾಕಷ್ಟು ಜನ ಅವರಿಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ತಾರೆ. ಈಗ ಹೆಚ್ಚು ಸಂಬಳ ಕೊಟ್ಟರು ಇಷ್ಟ ಇಲ್ದಿರೋ ಕೆಲಸ ಮಾಡಿದ್ರೆ ಸಂತೋಷದಿಂದಿರಲು ಸಾಧ್ಯನೇ ಇಲ್ಲ. ಮನುಷ್ಯ ತನ್ನ ಇಷ್ಟ ಇರೋ ಕೆಲಸನ ಕಡಿಮೆ ಸಂಬಳ ಕೊಟ್ಟರು ಮಾಡ್ತಾನೆ. ಯಾರಿಗೆ ಎಲ್ಲಿ ಆಸಕ್ತಿ ಇದೆಯೋ ಅಲ್ಲಿಯೇ ಕೆಲಸ ಮಾಡಿದ್ರೆ ಅವನಿಗೂ ಲಾಭ, ದೇಶಕ್ಕೂ ಲಾಭ. ಕೊನೆಯದಾಗಿ ಹೇಳಬೇಕಂದ್ರೆ ಇವೆಲ್ಲವೂ ನನ್ನ ಮನದ ಮಾತು. ಬರುವ 25 ವರ್ಷದಲ್ಲಿ ನನ್ನ ದೇಶ ಹೇಗಿರಬೇಕು ಎಂದು ನನ್ನ ಆಸೆ. ತನ್ನ ಮೇಲೆ ಹಲವಾರು ಗಾಯಗಳ ಕಲೆಯುಳ್ಳ ಭಾರತ 2047ಕ್ಕೆ ಯಶಸ್ವಿಯುತ ದೇಶವಾಗಿ ಬೆಳೆದು ನಿಲ್ಲಬೇಕೆಂದರೆ ದೇಶ ಆರೋಗ್ಯ, ಆರ್ಥಿಕತೆ, ಸುಮಧುರ ಸೌಹಾರ್ದದ ಬಾಂಧವ್ಯ, ಸಂತುಷ್ಟಿಯಿಂದ ಇರಬೇಕು ಎಂದು ತಮ್ಮ ಮನದ ಮಾತನ್ನು ಹಂಚಿಕೊಂಡ ರೋಹಿತ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಆತ್ಮೀಯ ಶ್ರೋತೃಗಳೇ, ಕನ್ನಡ ವಾರ್ತೆಗಳಿಗಾಗಿ ಈಗ ಏರ್ ನೆಕ್ಸ್ಟ್ಗೆ ವಿರಾಮ.